ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಸಿಂಧನೂರು ತಾಲೂಕಿನ ದಿದ್ದಿಗಿ ಗ್ರಾಮದ ಅಮರೇಶ್ ಕೊಂಭಾರ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಹುಟ್ಟು ಸಾವು ಸೃಷ್ಟಿಯ ನೇಮ, ಇದು ಯಾರನ್ನು ಬಿಟ್ಟಿಲ್ಲ, ಯಾರಿಗೆ ಯಾರಿಲ್ಲ, ಯಾವುದು ಸ್ಥಿರವಲ್ಲ, ಯಾಕೆ ತಿಳಿಯಾರಲ್ಲ.